ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಹಸಿದವರಿಗೆ ನೀ ಅನ್ನ ಬಿಡು ಕಡು ಬಡವರಿಗೆ ವಸ್ತ್ರ ಕೊಡು ರೋಗಿಗಳಿಗೆ ನೀ ನೆರವಾಗು ದುಃಖಿತರಿಗೆ ನೀ ದಯದು ಹಸಿದವರಿಗೆ ನೀ ಅನ್ನ ಬಿಡು ಕಡು ಬಡವರಿಗೆ ವಸ್ತ್ರ ಕೊಡು ರೋಗಿಗಳಿಗೆ ನೀ ನೆರವಾಗು ದುಃಖಿತರಿಗೆ ನೀ ದಯದು ಎಂದಾಗ ಕ್ರಿಸ್ಮಸ್ ಬಲು ಜಂದ ಕ್ರಿಸ್ತ ಜಯಂತಿಯ ಒಳಾರ್ಥ ಎಂದಾಗ ಕ್ರಿಸ್ಮಸ್ ಬಲು ಜಂದ ಕ್ರಿಸ್ತ ಜಯಂತಿಯ ಒಳಾರ್ಥ ಸಂಭ್ರಮದ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಇದು ರಕ್ಷಣೆಯ ಸುದಿನ ದ್ವೇಷವನ್ನೆಲ್ಲ ನೀ ತ್ಯಜಿಸು ದೇಹದ ಹಸ್ತವ ನೀ ಚಾಚು ದುರ್ಗುಣವೆಲ್ಲ ದೂರವಿಡು ದುಶ್ಚಟವೆಲ್ಲ ಬಿಟ್ಟು ಬಿಡು ದ್ವೇಷವನ್ನೆಲ್ಲ ನೀ ತ್ಯಜಿಸು ದೇಹದ ಹಸ್ತವ ನೀ ಚಾಚು ದುರ್ಗುಣವೆಲ್ಲ ದೂರವಿಡು ದುಶ್ಚಟವೆಲ್ಲ ಬಿಟ್ಟು ಬಿಡು ಎಂದಾಗ ಕ್ರಿಸ್ಮಸ್ ಬಲು ಜಂದ ಕ್ರಿಸ್ತ ಜಯಂತಿಯ ಒಳಾರ್ಥ ಎಂದಾಗ ಕ್ರಿಸ್ಮಸ್ ಬಲು ಜಂದ ಕ್ರಿಸ್ತ ಜಯಂತಿಯ ಒಳಾರ್ಥ ಸಂಭ್ರಮದ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಮಾನವ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಸಂಭ್ರಮದ ಸುದಿನ ಕುಲಕ್ಕೆ ಶುಭ ಸಂದೇಶ ಯೇಸುವಿನ ಜನನ ಇದು ರಕ್ಷಣೆಯ ಸುದಿನ ಇದು